ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರೋವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದುವರೆಗೆ ಜಾಹೀರಾತುಗಳನ್ನು ಕೇಳಿದ್ದೀರಿ. ಈಗ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು 40%, ರಾಯಚೂರಿನೊಳಗೆ 15%, ವಿಜಯಪುರ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 30%, ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 25%, ಬಳ್ಳಾರಿ ಜಿಲ್ಲೆಯೊಳಗೆ 35% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಮೋಡ ಮುಸುಕಿದ, ಮೋಡ ಕವಿದ ವಾತಾವರಣ, ಬಿಸಿಲಿನ ವಾತಾವರಣ, ಎಲ್ಲ ಮಿಶ್ರ ವಾತಾವರಣವನ್ನು ನಾವು ಈ ದಿವಸ ನೋಡಬಹುದು. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಪ್ರಧಾನಮಂತ್ರಿ ಸ್ವನಿಧಿ ಬೀದಿ ಬದಿ ವ್ಯಾಪಾರಿಗಳ ಯೋಜನೆ ಕುರಿತು ರಾಜ್ಕುಮಾರ್ ಗುತ್ತೇದಾರ್ ಅವರೊಡನೆ ಸಂದರ್ಶನ. ಪ್ರಧಾನಮಂತ್ರಿ ಸ್ವನಿಧಿ ಆತ್ಮನಿರ್ಭರ್ ಯೋಜನೆ ಕುರಿತು ಕಲಬುರಗಿ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನದ ವ್ಯವಸ್ಥಾಪಕರಾದ ರಾಜ್ಕುಮಾರ್ ಗುತ್ತಿದಾರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ್ ಪೆರ್ಲಾ. ಕೇಳಿ ಪ್ರಧಾನಮಂತ್ರಿ ಸ್ವನಿಧಿ ಆತ್ಮನಿರ್ಭರ್ ಯೋಜನೆ ಕುರಿತು ಸಂದರ್ಶನ. ನಮಸ್ಕಾರ ಕೇಳುಗರೆ. ಕೇಂದ್ರ ಸರ್ಕಾರದ ಬಹಳ ಪ್ರಮುಖವಾಗಿರತಕ್ಕಂತಹ ಯೋಜನೆ ಪ್ರಧಾನಮಂತ್ರಿ ಸ್ವನಿಧಿ ಆತ್ಮನಿರ್ಭರ್ ಯೋಜನೆ. ಬೀದಿ ಬದಿ ವ್ಯಾಪಾರಿಗಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಪ್ರಾರಂಭಿಸಿರತಕ್ಕಂಥ ಪ್ರಧಾನಮಂತ್ರಿ ಸ್ವನಿಧಿ ಆತ್ಮನಿರ್ಭರ್ ಯೋಜನೆಯ ಕುರಿತಾಗಿ ಇವತ್ತು ಮಾಹಿತಿಯನ್ನು ನೀಡುವುದಕ್ಕಾಗಿ ನಮ್ಮೊಡನಿದ್ದಾರೆ ಕಲಬುರಗಿ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನದ ವ್ಯವಸ್ಥಾಪಕರಾಗಿರತಕ್ಕಂಥ ರಾಜ್ಕುಮಾರ್ ಗುತ್ತೇದಾರ್ ಅವರು. ನಮಸ್ಕಾರ ರಾಜ್ಕುಮಾರ್ ಅವರು. ನಮಸ್ಕಾರ ಸರ್. ಈಗ ಪ್ರಧಾನಮಂತ್ರಿಯವರು ಬಹಳ ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಒಂದು ಅಸಂಘಟಿತ ವಲಯವನ್ನು ಕೂಡ ಆತ್ಮನಿರ್ಭರತೆಯಿಂದ ಜೀವನ ಮಾಡುವ ಹಾಗೆ ಮಾಡಲಿಕ್ಕಾಗಿ ಬಹಳ ವಿಶೇಷವಾಗಿರತಕ್ಕಂಥ ಪ್ರಧಾನಮಂತ್ರಿ ಸ್ವನಿಧಿ ಆತ್ಮನಿರ್ಭರ್ ಯೋಜನೆಯನ್ನು ಪ್ರಾರಂಭ ಮಾಡುವುದರ ಮೂಲಕ ಅವರಿಗೆ ಒಂದು ಕಲ್ಯಾಣವನ್ನು ಒದಗಿಸಬೇಕು ಎನ್ನುವ ಉದಾತ್ತ ಆಶಯವನ್ನು ಹೊಂದಿ ಪ್ರಾರಂಭಿಸಿದ್ರು. ಈ ಪಿಎಂ ಸ್ವನಿಧಿ ಅಂದ್ರೆ ಏನು? ಕೆಳಗರಿಗೆ ಎಲ್ರಿಗೂ ನಮಸ್ಕಾರ. ಈ ಪಿಎಂ ಸ್ವನಿಧಿ ಅಂದ್ರೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಂತ ಈ ಕಾರ್ಯಕ್ರಮ. ಇದು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ. ಈ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು, ಅದರಲ್ಲಿ ವಿಶೇಷವಾಗಿ ನಗರ ಪ್ರದೇಶದಲ್ಲಿರತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ಈ ಕಾರ್ಯಕ್ರಮವನ್ನು ಕೋವಿಡ್ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಿಯವರು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮ ಜುಲೈ 1, 2020 ಪ್ರಾರಂಭವಾಗಿದೆ. ಆ ಸಂದರ್ಭದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಜನ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ಹೊಟ್ಟೆ ಪಾಡಿಗೆ ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ರು. ಕಾಲಘಟ್ಟ ರೀ, ಅವಾಗ ಯಾವುದೇ ವ್ಯಾಪಾರ ಇರಲಾರದೆ ಬಹಳಷ್ಟು ಕಂಗಾಲಾದಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಬಂದು ಬಹಳ ಒಳ್ಳೆ, ಕೇಂದ್ರ ಸರ್ಕಾರ ಬಹಳ ಒಳ್ಳೆ ಒಂದು ನಿರ್ಧಾರ ತಗೊಂಡು ಅವರಿಗೆ ಒಂದು ಸಾಲದ ರೂಪದಲ್ಲಿ 10,000 ರೂಪಾಯಿ ಕೊಡತಕ್ಕಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಸ್ವನಿಧಿ ಆತ್ಮನಿರ್ಭರ ಯೋಜನೆ ಅಡಿಯಲ್ಲಿ 10,000 ರೂಪಾಯಿ ಸಾಲ ಕೊಡತಕ್ಕಂತ. ಹೇಗೆ, ಇದರದ್ದು ವೈಶಿಷ್ಟ್ಯ ಏನು, ಯಾವ ರೀತಿ ಲಾಭವನ್ನ ಪಡ್ಕೊಳ್ಬಹುದು? ಸರ್, ಇದು ಬಹಳ ವಿಶೇಷವಂತ ಕಾರ್ಯಕ್ರಮ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡತಕ್ಕಂತ, ಇದು ಕೇವಲ ಈ ಕಾರ್ಯಕ್ರಮಕ್ಕೆ ಇರತಕ್ಕಂಥದ್ದು ಕೇವಲ ನಗರ ಪ್ರದೇಶದಲ್ಲಿ ಮಾತ್ರ. ಈ ನಗರ ಪ್ರದೇಶದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಅಂದ್ರೆ ತಲೆಯಲ್ಲಿ ಬುಟ್ಟಿ ಮೇಲೆ ತರಕಾರಿ ಆಗಲಿ ಹಣ್ಣುಗಳೆಲ್ಲ ಮಾರತಕ್ಕಂಥವ್ರು ಆಗಿರ್ಬೋದು, ತಳ್ಳು ಬಂಡಿಯಲ್ಲಿ ಇರತಕ್ಕಂಥವ್ರು ಇರಲಿ ಅಥವಾ ರಸ್ತೆಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡತಕ್ಕಂಥವ್ರು ಬೀದಿ ವ್ಯಾಪಾರಿಗಳಿಗೋಸ್ಕರ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು, ನಗರ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಮಹಾನಗರ ಪಾಲಿಕೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಈ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರು ಅವರು ಏನಪ್ಪಾ ಅಂತಂದ್ರೆ ನಾವು ಅವ್ರ ಹೆಸರನ್ನ ನೋಂದಣಿ ಮಾಡಿಕೊಂಡು ಒಂದು ಐಡಿ ಕಾರ್ಡ್ ಅನ್ನ ಅಲ್ಲಿಂದ ಇರತಕ್ಕಂಥ ಸ್ಥಳೀಯ ಸಂಸ್ಥೆಯ ಒಂದು ಮುಖ್ಯಸ್ಥರು ಏನಂದ್ರೆ ಅದಕ್ಕೆ ಒಂದು ಸಹಿ ಮಾಡಿ ಒಂದು ಐಡಿ ಕಾರ್ಡ್ ಅನ್ನು ಕೊಡ್ತಾರೆ. ಹೌದು, ಇವರು ಬೀದಿ ವ್ಯಾಪಾರಿ ಅಂತ ಒಂದು ಐಡಿ ಕಾರ್ಡ್. ತಳ್ಳು ಬಂಡಿಯ ಗಾಡಿಗಳಿರುತ್ತವೆ ಅಥವಾ ಕೂತ್ಕೊಂಡು ಮಡಿಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರುವವರು ಆಗಿರ್ಬೋದು, ಯಾರೇ ಆಗಿರ್ಬೋದು ಸರ್, ಅಂತವರಿಗೆ ಅಂದ್ರೆ ಒಂದು ಓಣಿಯಲ್ಲಿ ತಿರುಗಾಡ್ತಿರ್ತಾರೆ ಅವರು. ಹೌದು, ಇದು ಹಣ್ಣುಗಳು ಅಂತೇಳಿ ಮಾರಾಟ ಮಾಡ್ತಾರೆ. ಅವರಿಗೂ ಸಹಿತ ಏನಂದ್ರೆ ಒಂದು ಅಲ್ಲಿಂದ ಇರತಕ್ಕಂಥ ಮುಖ್ಯಾಧಿಕಾರಿಗಳು ಮತ್ತು ಆಯುಕ್ತರು ಏನಂದ್ರೆ ಒಂದು ಐಡಿ ಕಾರ್ಡ್ ಅನ್ನು ಕೊಟ್ಟರಪ್ಪ ಅಂದ್ರೆ ಪರಿಚಯ ಪತ್ರ ಅಂತ ಕೊಟ್ಟರಪ್ಪ ಅಂದ್ರೆ ಆ ಒಂದು ಐಡಿ ಕಾರ್ಡ್ ಇಟ್ಕೊಂಡು ಆಧಾರ್ ಕಾರ್ಡ್ ಮತ್ತೆ ಅವ್ರದ್ದು ಎಲೆಕ್ಷನ್ ಕಾರ್ಡ್ ಮತ್ತೆ ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ ಇದನ್ನೆಲ್ಲ ಕೊಟ್ಟರೆ ನಾವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಇದು ಆನ್ಲೈನ್ ನಲ್ಲಿ ಮಧ್ಯವರ್ತಿಗಳು ಯಾರು ಬರಲಿಲ್ಲ ಅಂದ್ರೆ ಈಗ ರಾಜ್ಕುಮಾರ್ ಗೊತ್ತಿದ್ದಾರೆ ಅವರೇ ಈ ಯೋಜನೆಗೆ ಅರ್ಹತೆ ಏನು, ಅವ ಬಿಪಿಎಲ್ ಇರಬೇಕು ಹಾಗೇನಾದ್ರೂ ಇದೇನೆ ಸರ್? ಆ ತರ ಏನಿಲ್ಲ, ಬೀದಿ ವ್ಯಾಪಾರ ಇದ್ರೆ ಸಾಕು. ರಸ್ತೆಯಲ್ಲಿ ಬೀದಿ ವ್ಯಾಪಾರ ಮಾಡತಕ್ಕಂಥ ನಂದು ಒಂದು ಸರ್ವೆಯಲ್ಲಿ ನಾವು ಬಂದ್ರೆ ಸಾಕು ಅಷ್ಟೇ. ಅವರಿಗೆ ನಾವು ಏನಂದ್ರೆ 10,000 ರೂಪಾಯಿ ಸಾಲವನ್ನು ಶೇಕಡ 7% ಬಡ್ಡಿ ಅವ್ರಿಗೆ ಬಡ್ಡಿಗೆ ಸಹಾಯಧನ ಅದ್ರಿ 7% ಬಡ್ಡಿಗೆ ಸಹಾಯಧನ ಕೊಡ್ತಾರ. ಬಡ್ಡಿಗೆ ಸಹಾಯಧನ ಅಂದ್ರೆ ಈಗ ಉದಾಹರಣೆಗೆ ನೋಡ್ರಿ, ಈಗ 14% ಏನಾದ್ರು ಒಂದು ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಅದ್ರ 7% ಸರ್ಕಾರ ಕೊಡ್ತದ, ಮಿಕ್ಕಿದ್ದನ್ನ ಫಲಾನುಭವಿ ಕೊಡಬೇಕು. ಆ ತರ ಇದೆ ಸರ್. ಅಂದ್ರೆ ಎಲ್ಲಿಂದಲೇ 10,000 ಪಡ್ಕೊಳ್ಬಹುದು? ಪಡ್ಕೋಬಹುದು. ಅಂದ್ರೆ 7% ಬಡ್ಡಿಯ ಸಹಾಯಧನವನ್ನ ಸರ್ಕಾರ ಈ ಸ್ವನಿಧಿ ಯೋಜನೆಯಲ್ಲಿ ಕೊಡ್ತದೆ. ಈಗ 10,000 ರೂಪಾಯಿ ಸಾಲ ತಗೊಂಡ್ರೆ ಅವನಿಗೆ 12 ಕಂತುಗಳನ್ನು ಮಾಡ್ತಾರೆ. 12 ಕಂತಿನಲ್ಲಿ ಪ್ರತಿ ತಿಂಗಳು ಅವನಿಗೆ 946 ರೂಪಾಯಿ ಅಂತ 12 ತಿಂಗಳು ಕಟ್ತಾ ಹೋದ್ರೆ ಅವನಿಗೆ ಏನಾಗ್ತದೆ, 10,348 ರೂಪಾಯಿ ಆಗುತ್ತೆ. ಆ ಅಮೌಂಟ್ ಅಲ್ಲಿ ಏನಾಗುತ್ತೆ, ಅವನಿಗೆ ಒಂದು ಬಡ್ಡಿ ಸಹಾಯಧನ ಹೋಗುತ್ತೆ, ಮತ್ತೆ ಇನ್ನೊಂದು ಆ ವ್ಯಕ್ತಿ ಫೋನ್ ಪೇ ಅಥವಾ ಗೂಗಲ್ ಪೇ ಡಿಜಿಟಲ್ ಪೇಮೆಂಟ್ ಏನಾದ್ರೂ ವ್ಯವಹಾರ ಮಾಡ್ತಿದ್ದಾನಂದ್ರೆ ಪ್ರತಿ ತಿಂಗಳು 100 ರೂಪಾಯಿ ಅಂತ ಏನಪ್ಪಾ ಅಂದ್ರೆ ಅವನಿಗೆ ಬೋನಸ್ ರೂಪದಲ್ಲಿ ಕೊಡ್ತಾರ. ಅದ್ಯಾಕೆ ಸರ್ ಡಿಜಿಟಲ್ ಪೇಮೆಂಟ್? ಡಿಜಿಟಲ್ ಪೇಮೆಂಟ್ ಯಾಕೆ ಮಾಡಿದ್ರಂದ್ರೆ ಸರ್, ಈಗ ಕ್ಯಾಶ್ ವ್ಯವಹಾರವನ್ನು ಮಾಡಬಾರದು ಅನ್ನೋ ಉದ್ದೇಶದಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಡಿಜಿಟಲ್ ಪೇಮೆಂಟ್ ಒಂದು ಉತ್ತೇಜನ ಕೊಡೋ ಉದ್ದೇಶದಿಂದ ಡಿಜಿಟಲ್ ಪೇಮೆಂಟ್ಗೆ ಬಹಳಷ್ಟು ಒತ್ತನ್ನ ಕೇಂದ್ರ ಸರ್ಕಾರ ಕೊಟ್ಟದ. ಅಂದ್ರೆ ಅದು ಕ್ಯಾಶ್ ಬ್ಯಾಕ್ ರೂಪದಲ್ಲಿ, ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಪ್ರತಿ ತಿಂಗಳಿಗೆ 100 ರೂಪಾಯಿ ಅಂತೆ ಫಲಾನುಭವಿಗಳು ಸುಮಾರು 1,200 ರೂಪಾಯಿ ಒಂದು ವರ್ಷಕ್ಕೆ ಬಂದ್ಬಿಡ್ತಾವ. ಈ 10,000 ಅಲ್ಲ, ಅದನ್ನು ಲಾಭನೇ. ಅದನ್ನು ಒಂದು ಲಾಭ, ಎಡಿಷನಲ್ ಲಾಭ ಬರುತ್ತೆ. ಇನ್ನೊಂದು 10,000 ರೂಪಾಯಿ ಸಾಲ ಚೆನ್ನಾಗಿ ಮರುಪಾವತಿ 12 ತಿಂಗಳಲ್ಲಿ ಕರೆಕ್ಟ್ ಆಗಿ ಮಾಡದನಂದ್ರೆ ಅವನಿಗೆ 20,000 ಕೊಡ್ತಾರೆ. ಓ, ನಿಯತ್ತಿನಿಂದ ಪಾವತಿ ಮಾಡಿ ಡಬಲ್ ಕೊಡ್ತಾರೆ, 20,000 ಕೊಡ್ತಾರೆ. 20,000 ಇನ್ನೂ ಚೆನ್ನಾಗಿ ಮಾಡಿದ್ರೆ ಬಡ್ಡಿ ಅಷ್ಟೇ ಇರ್ತದೆ? ಬಡ್ಡಿ ಅಷ್ಟೇ ಇರುತ್ತೆ ಸರ್. ಅದು 7% ಏನಂದ್ರೆ ಬಡ್ಡಿ ಸಹಾಯಧನ ಸೇಮ್ ಇದೆ, 20,000 ಸೇಮ್ ಇದೆ. ಓಹೋ, 20,000 ಚೆನ್ನಾಗಿ ಕಟ್ಟಿದನಂದ್ರೆ ಅವನಿಗೆ 50,000 ಸಹಿತ ಕೊಡ್ಲಿಕ್ಕೆ ಸಾಧ್ಯತೆ. ಅಂದ್ರೆ ಈ 10,000 ಕೊಟ್ಟು ನೋಡ್ತಾರೆ, ನೋಡ್ತಾರೆ ಬೀದಿ ಬದಿ ವ್ಯಾಪಾರಿ ಇವ ಮರುಪಾವತಿ ಚೆನ್ನಾಗಿ ಮಾಡ್ತಾನೋ ಇಲ್ಲ ಅನ್ನೋದನ್ನ ಖಾತ್ರಿಪಡಿಸಿಕೊಂಡು ಮುಂದಿನ ಹಂತದಲ್ಲಿ ಆ ಒಂದು ಕ್ರಮ. ಹೌದು ಸರ್, ಕರೆಕ್ಟ್ ತಾವ್ ಹೇಳುದು. ಇದು ವಿಶೇಷ ಏನಪ್ಪಾ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ 10,000 ರೂಪಾಯಿ ತಗೊಂಡಿರ್ತಾನ ಅಂದ್ರೆ ಒಬ್ಬ ವ್ಯಕ್ತಿಗೆ ಅವನ ಸಾಮರ್ಥ್ಯವನ್ನು ಚೆಕ್ ಮಾಡೋಸ್ಕರ, ಅವನು ಚೆನ್ನಾಗಿ ಮರುಪಾವತಿ ಮಾಡ್ತಾನಿಲ್ಲ ಅಥವಾ ಅವನ ಸಿವಿಲ್ ಸ್ಕೋರ್ ಚೆನ್ನಾಗಿ ಇಟ್ಕೋತಾನಲ್ಲ ಅನ್ನೋ ಉದ್ದೇಶದಿಂದ 10,000 ಕೊಟ್ಟು ನೋಡಿ ಅವನು ಚೆನ್ನಾಗಿ ಮಾಡ್ತೇನೆ ಅಂದ್ರೆ 50,000 ಅವನಿಗೆ ಅರ್ಹತೆಯನ್ನು ಪಡ್ಕೊಳ್ತಾನೆ. ಹೀಗಾಗಿ ಇದು ಒಂದು ಒಳ್ಳೆ ಯೋಜನೆ ಅಂತ ಅನಿಸ್ತದ. ಯಾಕಂದ್ರೆ ನೋಡ್ರಿ, ರಸ್ತೆಯಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಯಾರೋ ಬ್ಯಾಂಕ್ನವರ ಆಗಿರಲಿ ಅಥವಾ ಯಾರೋ ದೊಡ್ಡ ಫೈನಾನ್ಸರ್ ಆಗಿರಲಿ ಯಾರೋ ದುಡ್ಡು ಕೊಡಂಗಿಲ್ಲ. ಮೊದಲೆಲ್ಲ ಕೊಡ್ತಾನೆ, ಯಾರು ಕೊಡಂಗಿಲ್ಲ. ಖಾಸಗಿ ಲೇವಾದೇವಿಯವರು ಕೊಟ್ರೆ ಬಡ್ಡಿಯ ಮೇಲೆ ಬಡ್ಡಿ, ಬಡ್ಡಿಯ ಮೇಲೆ ಬಡ್ಡಿಯಾಗಿ ಅವನ ಜೀವನವೇ ಬರ್ಬರ ಆಗುವಂತ ಒಂದು ಪರಿಸ್ಥಿತಿ. ಸರ್, ಉದಾಹರಣೆ ನಮ್ಮ ಕಲಬುರಗಿ ನಗರದಲ್ಲಿ ನೋಡಿದ್ರೆ ಈಗ ನಾವು ಏನ್ ಮಾಡ್ತಾರೆ ಅಂದ್ರೆ ಎಪಿಎಂಸಿಗೆ ಮಾರ್ಕೆಟ್ ಅಲ್ಲಿ ಹರಾಜಿಗೆ ಹೋಗ್ತಾರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು, ಹಣ್ಣುಗಳಲ್ಲಿ ಅಥವಾ ತರಕಾರಿ ತರಲಕ್ಕ. ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ದೊಡ್ಡ ದೊಡ್ಡ ಸಾಹುಕಾರ ಹತ್ರ ಹೋಗಿ ಬೆಳಗಿನ ಜಾವ ಹರಾಜಿಗೆ ಹೋಗ್ಬೇಕಾದ್ರೆ ಅವ್ರ ಹತ್ರ ಸಾಯಂಕಾಲ ತಗೊಂಡ್ಬಿಡ್ತಾರೆ, ಸರ್ ನನಗೊಂದು 5,000 ಕೊಡಂತಾರೆ. ಅವ್ನು ಬರಬೇಕಾದ್ರೆ ಮಾರನೇ ದಿನ ಏನ್ ಮಾಡ್ತಾನೆ ಅಂದ್ರೆ 5,000 ಮತ್ತೆ 1,000 ರೂಪಾಯಿ ಹಾಕೊಡ್ಬೇಕು, 5,000 to 6,000 ಕೊಡ್ಬೇಕು. ಓಹೋ, ಅಂದ್ರೆ ಮೀಟರ್ ಬಡ್ಡಿ ಅಂತ ಕರೀತಾರೆ. ಅಂದ್ರೆ ಖಾಸಗಿ ಲೇವಾದೇವಿಯ ವ್ಯವಹಾರವನ್ನ ನಿಲ್ಲಿಸಬೇಕು ಅನ್ನೋದೇ ಇದರ ಉದ್ದೇಶ. ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸುರಕ್ಷಿತವಾದ ಬದುಕನ್ನು ಕೊಡುತ್ತೆ. ಏನಿಗೆ ಸರ್ ಅಂದ್ರೆ 2014 ಜನ್ಧನ್ ಅಕೌಂಟ್ ಅಂತ ಓಪನ್ ಮಾಡಿದ್ರು. ಹೌದು, ಸಾವಿರಾರು ಅಕೌಂಟ್ಗಳನ್ನು ಓಪನ್ ಆದ್ರು. ಅವ್ ಏನಾದ್ರು ಅವ್ ಯಾವ ಅಕೌಂಟ್ ಆಕ್ಟಿವೇಟ್ ಇರಲಿಲ್ಲ ಬ್ಯಾಂಕ್ ಅಲ್ಲಿ. ಈಗ ನಾವು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಮಾಡೋದ್ರಿಂದ ಸುಮಾರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 12,500 ಅಕೌಂಟ್ಗಳನ್ನ ಆಕ್ಟಿವೇಟ್ ಆಗಿಬಿಟ್ಟಿದೆ ಸರ್. ಓಹೋ, ಅಂದ್ರೆ ಈ ವ್ಯವಹಾರ ಮಾಡೋದ್ರಿಂದ, ಯಾಕಂದ್ರೆ ಅವ್ರು ಬ್ಯಾಂಕಿಗೆ ಹೋಗ್ತಾ ಇರಲ್ಲ, ಅವ್ರ ಕೈಯಿಂದ ವ್ಯವಹಾರ ಮಾಡ್ತಾ ಇದ್ರು. ನಾವೇನ್ ಮಾಡಿದೀವಿ, ಬ್ಯಾಂಕ್ ಮುಖಾಂತರ ಸಾಲ ಕೊಡೋದ್ರಿಂದ ಮತ್ತೆ ಅವ್ರಿಗೆ ಡಿಜಿಟಲ್ ಪೇಮೆಂಟ್ ಮಾಡೋದ್ರಿಂದ ಅವ್ರಿಗೆ ಏನ್ ಮಾಡಿ ಬ್ಯಾಂಕಿನ ಹತ್ರ ತಂದ್ಬಿಟ್ಟಿವಿ ಬೀದಿ ವ್ಯಾಪಾರಿಗಳು. ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಬ್ಯಾಂಕ್ಗಳು ಬಹಳ ಹತ್ರ ಸಮಯ. ಈಗ ರಾಜ್ಕುಮಾರ್ ಅವರೇ, ಒಬ್ಬ ಬೀದಿ ಬದಿ ವ್ಯಾಪಾರಿ ಎಲ್ಲರಿಗೂ ಮಾಹಿತಿ ಇರುವುದಿಲ್ಲ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಿದ ಮೇಲೆ ಮುಂದಿನ ಕ್ರಮ ಏನು, ಒಬ್ಬ ಬೀದಿ ಬದಿ ವ್ಯಾಪಾರಿ ಅನ್ನೋದನ್ನ ಖಾತ್ರಿಪಡಿಸಲಿಕ್ಕೆ ಅಧಿಕಾರಿಗಳು ತಪಾಸಣೆ ಮಾಡ್ತಾರೆ ಹೇಗೆ ಅಂತ? ಸರ್, ಇದು ಬಹಳ ಸಿಂಪಲ್ ಆದಂತ ಒಂದು ಚಟುವಟಿಕೆ. ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಯಾರಾದರೂ ನಗರ ಪ್ರದೇಶದಲ್ಲಿ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರತಕ್ಕಂಥ ಯಾವುದೇ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿ ಇದ್ರೆ ಅವ್ರು ನಮ್ಮ ನಗರಸಭೆ ಆಗಿರ್ಲಿ, ಪುರಸಭೆ ಆಗಿರ್ಲಿ, ಅಥವಾ ಪಟ್ಟಣ ಪಂಚಾಯತ್ ಆಗಿರಿ, ಅಲ್ಲಿ ಹೋಗಿ ಸರ್ ನಾ ಬೀದಿ ಬದಿ ವ್ಯಾಪಾರಿ ಇದ್ದೀನಿ ಅಂತ ಹೇಳಿದ್ರೆ ಸಾಕ್ ಸರ್ ಅವ್ರು. ಅವ್ರ ಇಂತಿಂತ ಮಾಡ್ತೀನಂದ್ರ ಸ್ಪಾಟಿಗೆ ನಮ್ಮ ಸಿಬ್ಬಂದಿಗಳು ಬರ್ತಾರ, ನಮ್ಮ ಡೇನಲ್ಮ ಸಿಬ್ಬಂದಿಗಳು ಅದಾರ ಎಲ್ಲ ನಗರಸಭೆ ಸಂಸ್ಥೆ, ಅವ್ರು ಬಂದು ನೋಡಿ ಬೀದಿ ವ್ಯಾಪಾರಿ ಆಧಾರ ತಿಳ್ಕೊಂಡು ಅವ್ನಿಗೆ ಒಂದು ಗುರುತಿನ ಚೀಟಿ ಕೊಡ್ತಾರ, ಅದ್ರ ಜೊತೆ ಒಂದು ರೇಷನ್ ಕಾರ್ಡ್ ಎಲ್ಲಿ ಪಡಿಬೇಕು ಗುರುತಿನ ಚೀಟಿ? ಗುರುತಿನ ಚೀಟಿ ನಗರ ಸ್ಥಳೀಯ ಸಂಸ್ಥೆಲೆ ಕೊಡ್ತಾರೆ, ಎಲ್ಲ ಮುನ್ಸಿಪಾಲಿಟಿ ಕೊಡ್ತಾರ. ಅದು ಒಂದು ಗುರುತಿನ ಚೀಟಿ ಕೊಟ್ಟರಪ್ಪ ಅಂದ್ರೆ ಅದ್ರ ಜೊತೆಗೆ ಒಂದು ಫೋಟೋ ಇರ್ತದೆ, ಫೋಟೋ ಸಮೇತ ಇರ್ತದೆ, ಮತ್ತೆ ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಅವ್ರದ್ದು ಬ್ಯಾಂಕ್ ಪಾಸ್ ಪುಸ್ತಕ, ಮತ್ತೆ ಚುನಾವಣೆ ಗುರುತಿನ ಚೀಟಿ, ಮತ್ತು ಬೀದಿ ಬದಿ ವ್ಯಾಪಾರ ಮಾಡತಕ್ಕಂತ ಸಂದರ್ಭದಲ್ಲೇ ಒಂದು ಫೋಟೋ ತಗೋಬೇಕು. ಅಂದ್ರೆ ನಾವು ವ್ಯಾಪಾರ ತಳ್ಳುಬಂಡಿ ಹೌದು ಸರ್ ಅದು ತಗೋಬೇಕು, ಜೊತೆಗೆ ಒಂದು ಕುಟುಂಬ ಸದಸ್ಯರು ಒಂದು ಫೋಟೋ, ಅವರ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಫೋಟೋ ಒಂದು, ಇಷ್ಟು ಕೊಟ್ಟರೆ ಸಾಕು ಸರ್, ಇಷ್ಟು ಕೊಟ್ಟರೆ ಅವರಿಗೆ ಐಡಿ ಕಾರ್ಡ್ ಕೊಡ್ತಾರೆ, ಮತ್ತೆ ಒಂದು ಮಾರಾಟ ಪ್ರಮಾಣ ಪತ್ರ ಒಂದು ಕೊಡ್ತಾರೆ, ಎರಡು ಕೊಡ್ತಾರೆ. ಒಂದು ಮಾರಾಟ ಪ್ರಮಾಣ ಪತ್ರ ಅಂದ್ರೆ ನಾವು ಪರವಾನಗಿ ಕೊಟ್ಟಂಗೆ ಸರ್, ಅಂದ್ರೆ ಅವ್ರಿಗೆ ಏನಾದ್ರೆ ಪೊಲೀಸರಿಂದ ತೊಂದರೆ ಆಗಲ್ಲ, ಅಥವಾ ಮುನ್ಸಿಪಾಲಿಟಿ ಅಧಿಕೃತವಾದಂತಹ ಒಂದು ಐಡಿ ಕಾರ್ಡ್ ಅಲ್ಲ. ರಾಜ್ಕುಮಾರ್ ಅವರು, ಈಗ ಬೀದಿ ಬದಿ ವ್ಯಾಪಾರಿಗಳಂದ್ರೆ ಈಗ ಏನಾದ್ರೂ ಲಿಸ್ಟ್ ಇದೇನೆ ಇಂಥದ್ದೇ ವ್ಯಾಪಾರಗಳನ್ನು ಮಾಡಬೇಕು ಅಂತ ಹಾಗೆ ಏನಾದ್ರೂ ಇದೇನೆ ಸರ್? ಈಗ ರಸ್ತೆಯಲ್ಲಿ ಇರ್ತಕ್ಕಂತ ಮೊಬೈಲ್ ರಿಪೇರಿ ಆಗಿರ್ಬೋದು, ರಸ್ತೆಯಲ್ಲಿ ಮೊಬೈಲ್ಗಳನ್ನು ಕವರ್ ಹಾಕ್ತಾರೆ, ಒಂದು ಫುಟ್ಪಾತ್ ಅಲ್ಲಿ ಕವರ್ ಹಾಕ್ತಾರೆ, ಅಥವಾ ಅದ್ರ ಮ್ಯಾಗಿಂದ ಒಂದು ಗ್ಲಾಸ್ ಹಾಕ್ತಾರೆ, ಅವನು ಹಿಡ್ಕೊಂಡು ತಳ್ಳುಗಾಡಿಯಲ್ಲಿ ಇರ್ತಕ್ಕಂಥ ಭಜಿ ಬಂಡಿಗಿರಲಿ, ಪಾನಿಪುರಿ ಬಂಡಿ ಇರಲಿ, ಅಥವಾ ತರಕಾರಿ ಮಾರ್ತಕ್ಕಂಥ ಹಣ್ಣು ವ್ಯಾಪಾರಿಗಳಿರಲಿ, ಕಾಟಾ ಪಿನ್ ಅಂತ ಮಾಡ್ತಿರ್ತಾರೆ, ಆಮೇಲೆ ಕೂದಲುಗಳನ್ನು ತಗೊಂಡು ಅವ್ರೇನ್ ಮಾಡ್ತಾರೆ, ಬೇರೆ ಒಂದು ವಸ್ತು ಕೊಟ್ಟು ಮಾಡ್ತಾರೆ, ಅದನ್ನು ಒಂದು ಹತ್ತರ ವ್ಯಾಪಾರ ಮಾಡ್ತಿರ್ತಾರೆ. ಮತ್ತೆ ಹೆಣ್ಮಕ್ಳಿಗೆ ಹಣಿ ಹೆಚ್ಕೊಂತ ಟಿಕ್ಲಿ ಆಗಿರ್ಬೋದು, ಕುಕ್ಮ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ರಸ್ತೆಯಲ್ಲಿ ಮಾಡ್ತಿರ್ತಾರೆ, ಅಥವಾ ಬಾರಿಗೆ ಮಾಡ್ತಿರ್ತಾರೆ, ಎಲ್ಲಾ ರೀತಿಯಲ್ಲಿ. ಅಲ್ಲ, ಈಗ ಈ ರೀತಿಯ ವ್ಯಾಪಾರವನ್ನ ಮಾಡ್ತಾ ಇರುವವರನ್ನು ಕಾಣ್ತೇವೆ, ಆದ್ರೆ ಇವರೆಲ್ಲರೂ ಕೂಡ ಪ್ರಧಾನಮಂತ್ರಿಯವರ ಸ್ವನಿಧಿ ಆತ್ಮನಿರ್ಭರ್ ಯೋಜನೆಯ ಒಳಗೆ ಬರುವುದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಆದ್ರೆ ಒಂದು ವೇಳೆ ಅವರು ಈ ಯೋಜನೆ ಅಡಿ ಬಂದ್ರೆ ಬಹಳಷ್ಟು ಲಾಭ ಇದೆ ಅಂತ ಲೆಕ್ಕ. ಬಹಳಷ್ಟು ಲಾಭ ಇದೆ ಸರ್. ಇದು ಒಟ್ಟಾರೆ ಏನಪ್ಪಾ ಅಂದ್ರೆ ಒಬ್ಬ ಬೀದಿ ವ್ಯಾಪಾರಸ್ಥರ ಒಂದು ರಿಜಿಸ್ಟ್ರೇಷನ್ ಆದ ನಂತರ, ನೋಂದಣಿ ಆದ ನಂತರ ಮುನ್ಸಿಪಾಲಿಟಿಯಲ್ಲಿ ಸಮಗ್ರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಅಂದ್ರೆ ಫ್ಯಾಮಿಲಿ ಅಪ್ರೋಚ್ ಅಂತ ಮಾಡ್ತಾ ಇದಾರೆ. ಅದೇನು ಈ ನೋಡ್ರಪ್ಪ, ಬೀದಿ ವ್ಯಾಪಾರಿ ಆದ ನಂತರ ಅವನಿಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಒಂದು ಬ್ಯಾಂಕ್ ಅಲ್ಲಿ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ ಸರ್. ಅದು ಆಟೋಮೆಟಿಕ್ ನಾವು ಜೋಡಣೆ ಮಾಡ್ತೀವಿ ಸರ್, ಕಂಪಲ್ಸರಿ ಮಾಡ್ತೀವಿ. ಅದು ಏನಂದ್ರೆ ಸರ್, 20 ರೂಪಾಯಿ ಕೊಟ್ಟರೆ ಸಾಕು ಸರ್, ಮುಂಚೆ 12 ರೂಪಾಯಿ, 20 ರೂಪಾಯಿ ಆಗಿದೆ. ಅದೇ ರೀತಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಅಂತ ಇದೆ, ಅದು ಮುಂಚೆ 330 ರೂಪಾಯಿ, ಈಗ 436 ರೂಪಾಯಿ, ಅದನ್ನು ಜೋಡಣೆ ಮಾಡಿಸ್ತೀವಿ. ಅಟಲ್ ಪೆನ್ಷನ್ ಅಂತ ಸರ್, ಕೇಂದ್ರ ಸರ್ಕಾರದ ಅಟಲ್ ಪೆನ್ಷನ್ ಯೋಜನೆ, 18 ರಿಂದ 40 ವರ್ಷ ಇರತಕ್ಕಂಥ ಬೀದಿ ವ್ಯಾಪಾರಿಗೆ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಅವನು ಅರ್ಹತೆಯನ್ನು ಪಡ್ಕೊಳ್ತಾನೆ. ಅದೇ ರೀತಿ ಮಾತೃವಂದನೆ ಯೋಜನೆ ಇದೆ ಸರ್, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಬಹಳ ಒಳ್ಳೆಯ ಕಾರ್ಯಕ್ರಮ, ಅದಕ್ಕೂ ನಾವು ಏನಾದ್ರೂ ಅಪ್ರೋಚ್ ಮಾಡಿರ್ತೀವಿ. ಒನ್ ನೇಷನ್ ಒಂದ್ ರೇಷನ್ ಕಾರ್ಡ್ ಅಂತ ಆಗಿದೆ. ಅದು ಬೀದಿ ವ್ಯಾಪಾರಿ ಇಲ್ಲಿ ವ್ಯಾಪಾರ ಮಾಡ್ತಿರ್ತಾನೆ, ಮತ್ತೆ ಪುನಃ ಹೋಗ್ತಾನೆ ಅಥವಾ ಬಾಂಬೆ ಹೋಗ್ತಾನೆ, ಅವನಿಗೆ ರೇಷನ್ ಸಿಗಂಗಿಲ್ಲ ಅಲ್ಲಿ. ಹೌದು, ಅಂದ್ರೆ ನಮ್ ಈ ರೇಷನ್ ನಾವು ಜೋಡಣೆ ಮಾಡೋದಂದ್ರೆ ಬಾಂಬೆಯಲ್ಲಿ ಪುನಾಲಿ ಅವನು ರೇಷನ್ ಅನ್ನ ತಗೋಬಹುದು. ಅಲ್ಲ, ಈಗ ರಾಜ್ಕುಮಾರ್ ಅವರು, ನೀವು ಹೇಳುವ ಪ್ರಕಾರ ಪ್ರಧಾನಮಂತ್ರಿ ಸ್ವನಿಧಿ ಆತ್ಮನಿರ್ಭರ ಯೋಜನೆಯ ಅಡಿ ಸೇರ್ಪಡೆ ಆದ್ರೆ ಒಬ್ಬ ಬೀದಿ ಬದಿ ವ್ಯಾಪಾರಿ ಬಹುಮುಖ ಆಯಾಮಗಳಲ್ಲಿ ಅವನ ಒಂದು ಸುಖಿ ಸಮೃದ್ಧಿ ಕುಟುಂಬವನ್ನ ಕಾಣಬಹುದು ಸರ್. ಖಂಡಿತ ಸರ್. ಇಷ್ಟೆಲ್ಲ 4-5 ಯೋಜನೆಗಳನ್ನ ಜೋಡಣೆ ಮಾಡುವುದರಿಂದ ಒಂದು ರೀತಿಯ ಜೀವನ ಭದ್ರತೆ, ಸಾಮಾಜಿಕ ಭದ್ರತೆ, ಇದೇ ಉದ್ದೇಶವನ್ನ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಹೊಂದಿದ್ದಾರೆ. ಯಾಕೆಂದ್ರೆ ಅಸಂಘಟಿತ ವಲಯಕ್ಕೆ ಒಂದು ಸುಭದ್ರ ಬದುಕನ್ನು ಕೊಡಬೇಕು, ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಅನ್ನುವ ನೆಲೆಯಲ್ಲಿ ಯೋಜನೆಯನ್ನ ಮಾಡಿದ್ದಾರೆ. ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇದರ ಒಟ್ಟು ಗುರಿ ಮತ್ತು ಸಾಧನೆಯ ಬಗ್ಗೆ ಏನ್ ಹೇಳ್ತೀರಿ? ಕೋವಿಡ್ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಏನ್ ಮಾಡಿತ್ತಂದ್ರೆ, ನಗರ ಪ್ರದೇಶದಲ್ಲಿರ್ತಕ್ಕಂತ ಜನಸಂಖ್ಯೆ ಆಧಾರದ ಮೇಲೆ 1% ಒಂದು ಪ್ರತಿಶತಕ್ಕಂತೆ ಒಂದು ಗುರಿ ಕೊಟ್ಟರು ನಮಗೆ. 8,882 ನಮ್ಮ ಗುರಿಯನ್ನು ಅವಾಗ ಕೊಟ್ಟಿದ್ರು. ಅವಾಗ ನಾವು ಆನ್ಲೈನ್ ನಲ್ಲಿ 11,217 ಅರ್ಜಿಗಳನ್ನು ನಾವು ಈಗಾಗಲೇ ಆನ್ಲೈನ್ ನಲ್ಲಿ ನಾವು ನೋಂದಣಿ ಮಾಡಿಸಿಕೊಂಡಿದ್ದೀವಿ ಸರ್. ಮತ್ತೆ ಈಗಾಗಲೇ 9,440 ಜನಕ್ಕೆ ನಾವು ಲೋನ್ ಅನ್ನು ಸ್ಯಾಂಕ್ಷನ್ ಆಗಿದೆ ಸರ್. ಮತ್ತೆ ಲೋನ್ ಅನ್ನು ಡಿಸ್ಪ್ಲೇಸ್ಮೆಂಟ್ ಆಗಿದ್ದು ಅಂದ್ರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 8,041 ಜನರಿಗೆ ಈಗಾಗಲೇ ಬ್ಯಾಂಕ್ ಖಾತೆಗೆ ಅವರು 10,000 ರೂಪಾಯಿ ತಗೊಂಡಿದ್ದಾರೆ. ಇದು ಅಲ್ಲೇ ಸರ್, ಈಗಾಗಲೇ ಏನ್ ಮಾಡಿದ್ರಪ್ಪ ಅಂತಂದ್ರೆ 10,000 ತಗೊಂಡು ಮರುಪಾವತಿ ಮಾಡಿ ಅದರಲ್ಲಿ 20,000 ಅಮೌಂಟ್ ಅನ್ನು ಸಹಿತ ತಗೊಂಡವ್ರ 3,528 ಜನ 20,000 ತಗೊಂಡಿದ್ದ ಸರ್. 20,000 ಸಾಲ ತಗೊಂಡು ಮತ್ತೆ ಮರುಪಾವತಿ ಹಂತದಲ್ಲೇ ಇದ್ದಾರೆ. ಇದು ಒಟ್ಟಾರೆ ಏನಂದ್ರೆ ಈ ಕಾರ್ಯಕ್ರಮದಿಂದ ಸರ್, ಅವರು ವೈಯಕ್ತಿಕ ಬೆಳವಣಿಗೆ ಜೊತೆಗೆ ಅವ್ರ ಕೌಟುಂಬಿಕ ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ಬಹಳ ಮಹತ್ವಾಕಾಂಕ್ಷೆ ಒಂದು ಕಾರ್ಯಕ್ರಮ ಏನ್ ಮಾಡ್ತಾ ಇದ್ರೆ, ಇವರಿಗೊಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದೀವಿ. ಬೀದಿ ಬದಿ ವ್ಯಾಪಾರಿ ಏನು, ನಾವು ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದ್ದೆ ನಮ್ಮ ಮುನ್ಸಿಪಾಲಿಟಿಲಿ. ಈ ಪ್ಲಾಸ್ಟಿಕ್ ಅನ್ನ ಯಾರು ಬಳಸಬಾರ್ದು ಅವರಿಗೆ ಅವೇರ್ನೆಸ್ ಅನ್ನ ಕೊಡ್ತಾರೆ. ಈ ವ್ಯಾಪಾರಸ್ಥರಿಗೆ ಅದೇ ಅವೇರ್ನೆಸ್ ಕೊಡ್ತಾ ಇದೀವಿ. ಯಾಕಂದ್ರೆ ವ್ಯಾಪಾರಸ್ಥ ಕೊಟ್ರೆ ಆಟೋಮೆಟಿಕ್ ಆಗಿ ಅವರು ಜನರ ಜೊತೆಗೆ ಪ್ಲಾಸ್ಟಿಕ್ ಅನ್ನ ಹೋಗೋದಿಲ್ಲ, ಸಂಪರ್ಕ ಗ್ರಾಹಕರ ಜೊತೆ ಅದು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಸ್ವಚ್ಛತೆ ಬಗ್ಗೆ ಅವರಿಗೆ ಅವೇರ್ನೆಸ್ ಅನ್ನ ಕೊಡ್ತಾ ಇದೀವಿ. ಈಗ ನಾವೆಲ್ಲ ತರಕಾರಿ ನಮ್ಮ ವ್ಯಾಪಾರ ಮಾಡ್ತೀವಿ, ಒಯ್ದು ದನ್ ಅಂತ ಅಲ್ಲೇ ಒಂದು ರೋಡಲ್ಲಿ ಪಕ್ಕದಲ್ಲಿ ಹಾಕೋದಲ್ಲ, ಒಂದು ಕಂಟೈನರ್ ಹಾಕಬೇಕು ಅಥವಾ ಒಂದು ನಿಗದಿತ ಸ್ಥಳದಲ್ಲಿ ಅವರು ಉಂಟು ಮಾಡಬಾರದು. ಹಸಿ ಕಸ ಬೇರೆ ಮಾಡಬೇಕು, ಒಣ ಕಸ ಬೇರೆ ಮಾಡಬೇಕು, ಈ ಒಂದು ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದೀವಿ. ಇದರಲ್ಲೇ ಅವ್ರದೇ ಒಂದು ಸಂಘಗಳನ್ನು ಮಾಡ್ತಾ ಇದೀವಿ, ಬೀದಿ ಬದಿ ವ್ಯಾಪಾರಸ್ಥರ ಸಂಘಗಳನ್ನು ಮಾಡ್ತಾ ಇದೀವಿ. ಉದಾಹರಣೆಗೆ ಹೂವನ್ನು ಮಾರತಕ್ಕಂಥ ಅಂತ ಒಂದು 20 ಜನ ಇದ್ರಂದ್ರೆ ಅವರೊಂದು 20 ಜನ ಸಂಘ ಮಾಡ್ತಾ ಇದ್ವಿ. ಯಾಕಂದ್ರೆ ಗುಂಪಿನಲ್ಲಿ ಬಲ ಇದೆ ಅಂತಕ್ಕಂಥದ್ದು ಅವರಿಗೆ ತೋರಿಸ್ಕೊಡ್ತಾರೆ. ಗುಂಪಿನ ಮುಖಾಂತರ ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಅನುಕೂಲ. ನೀವು ಹೇಳೋದು ಈ ರೀತಿ ಬೀದಿ ಬದಿ ವ್ಯಾಪಾರಿಗಳು ಒಂದೊಂದು ಆಯ್ದ ಬೀದಿ ಬದಿ ವ್ಯಾಪಾರಿಗಳು ಏನಿರ್ತಾರೆ, ಒಂದು ಕಡೆ ಹೂ ಮಾರುವವರು, ಒಂದು ಕಡೆ ತರಕಾರಿ ಮಾರುವವರು, ಮತ್ತೊಂದು ಕಡೆ ಹಣ್ಣು ಹಂಪಲು ಮಾರುವವರು, ಅಥವಾ ಇನ್ನೊಂದು ಅಲಂಕಾರಿಕ ಸಾಮಾನುಗಳನ್ನು ಮಾರುವವರು, ಇಂಥವರನ್ನೆಲ್ಲ ಒಂದು ಗೂಡಿಸುವ ಕೆಲಸ ಕೂಡ ಮಾಡ್ತಾ ಇದೆ ಸರ್. ತುಂಬಾ ಒಳ್ಳೇದು. ಒಟ್ಟಿನಲ್ಲಿ ರಾಜ್ಕುಮಾರ್ ಗುತ್ತೇದಾರ ಅವರೇ, ಈ ಪ್ರಧಾನಮಂತ್ರಿ ಸ್ವನಿಧಿ ಆತ್ಮನಿರ್ಭರ್ ಯೋಜನೆ ಜಾರಿಯಿಂದ ಯಾವ ರೀತಿಯ ಬದಲಾವಣೆಯನ್ನು ಕಂಡುಕೊಳ್ಳಲಾಗಿದೆ, ಮತ್ತೆ ಇದನ್ನು ಯಾಕೆ ಬೀದಿ ಬದಿ ವ್ಯಾಪಾರಿಗಳು ಬಳಸಿಕೊಳ್ಬೇಕು ಅಂತೀರಿ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸರ್. ಇದು ಸರ್ ಈ ಕಾರ್ಯಕ್ರಮದ ಏನಂದ್ರೆ ಸರ್, ಈ ಹೆಸರೇ ಸೂಚಿಸುವಂಗ ಅವರು ಆತ್ಮನಿರ್ಭರವಾಗಿರ್ಲಿಕ್ಕೆ, ಅವ್ರ ಕಾಲ ಮೇಲೆ ಅವ್ರು ನಿಂದಿರ್ಲಿಕ್ಕೆ, ಯಾರ ಹತ್ರನು ಕೈ ಚಾಚದಂಗ ಅವ್ರ ಸ್ವಂತ ಕಾಲ ಮೇಲೆ ನಿಲ್ಲಿ ಅಂತಕ್ಕಂಥದ್ದು ಒಂದು ಉದ್ದೇಶ ಇರೋದ್ರಿಂದ. ಯಾಕಂದ್ರೆ ನೋಡ್ರಿ, ದೊಡ್ಡ ದೊಡ್ಡ ಲೇವಾದೇವಿಯವ್ರ ಹತ್ರ ಕೈ ಚಾಚೋದ್ ಬೇಡ ಸರ್. ಸರ್ಕಾರ ಇಂತ ಒಳ್ಳೆ ಯೋಜನೆ ಮಾಡಿದೆ ಅಂದ್ರೆ ಸರ್ ಬಹಳ ಹೆಮ್ಮೆ ಅನಿಸ್ತದೆ ನಮ್ಮ ಮನೆ ಪ್ರಧಾನಿ ಅವರ ಬಗ್ಗೆ. ಅಂತ ಕೋವಿಡ್ ಸಂದರ್ಭದಲ್ಲಿ ಇಂತ ಒಂದು ಕಾರ್ಯಕ್ರಮವನ್ನು, ಮತ್ತೆ ಆ ಸಂದರ್ಭದಲ್ಲಿ ಸಹಿತ ನಮಗೊಂದು ಟಾಸ್ಕ್ ಕೊಟ್ಟಿದ್ರು, ಕಂಪಲ್ಸರಿ ನೀವು ಸರ್ವೆ ಮಾಡಿ ಇದನ್ನೆಲ್ಲ ನಾವು ಮಾಹಿತಿ ಕೊಡಬೇಕಂತ ತಿಳ್ಕೊಂಡು. ಕೋವಿಡ್ ಸಂದರ್ಭದಲ್ಲಿ ಯಾವುದೇ ನಾವು ಲೆಕ್ಕಿಸದೆ ನಮ್ಮೆಲ್ಲ ಸಿಬ್ಬಂದಿಗಳು ಸರ್ ಎಲ್ಲಾ ಮಾಹಿತಿನ ಕಲೆ ಹಾಕಿ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥ ಒಂದು ವಿಷಯನ ತಮ್ಮ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್. ಬಹಳ ಹೆಮ್ಮೆ ಅನಿಸ್ತದೆ, ಕಲಬುರಗಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ, ಮತ್ತೆ ನಮ್ಮ ಇಡೀ ಭಾರತ ದೇಶದಲ್ಲಿ ನೋಡಿದ್ರೆ ನಮ್ಮ ಕರ್ನಾಟಕದ ಸಹಿತ ಒಳ್ಳೆ ಒಂದು ಸಾಧನೆಯನ್ನು ಮಾಡಿದೆ ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತೇನೆ ಸರ್ ನಾನು. ಆದ ಕಾರಣ ಈ ಬೀದಿ ಬದಿ ವ್ಯಾಪಾರಿಗಳು ಇದರಲ್ಲಿ ಯಾರು ಈ ರೀತಿಯ ಸೌಲಭ್ಯ ಪಡೆದಿಲ್ಲ ಅವರು ಮುಂದೆ ಪಡಿಬೇಕು ಸರ್. ಈಗ ಯಾರಾದರೂ ಇನ್ನೂ ನಿಮ್ಗೆ ನಾವು ಕೇಳೋದ್ರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಏನಪ್ಪಾ ಅಂದ್ರೆ, ಇನ್ನೂ ಬೀದಿ ಬದಿ ವ್ಯಾಪಾರಿಸ್ತರು ನೋಡಿ, ಕೆಲವೊಂದು ಓಣಿಯಲ್ಲಿ ಸಣ್ಣ ಸಣ್ಣ ಗಲ್ಲಿಯಲ್ಲಿ ಯಾರಾದರೂ ಬೀದಿ ಬದಿ ವ್ಯಾಪಾರಿಸ್ತಾರೆ ಅನ್ನೋದು ದಯವಿಟ್ಟು ನೀವು ನಮ್ಮ ಮುನ್ಸಿಪಾಲಿಟಿಗೆ ಬಂದಕ್ಕೆ ನೀವು ಅಪ್ರೋಚ್ ಆದ್ರಂದ್ರ ನೇರವಾಗಿ ನಿಮ್ಗೆ ಇಂತ ನಾವು ಸ್ಕೀಮ್ ಅಲ್ಲಿ ನಾವು ಬೇಕಾಗಿದೆ ಅಂತ ಹೇಳಿದ್ರೆ ಹೇಳದಂತ ದಾಖಲೆಗಳನ್ನು ತಂದು ಕೊಟ್ರಂದ್ರ ನಿಮ್ಗೆ ತಕ್ಷಣಕ್ಕೆ ಒಂದು ದಿವಸದಲ್ಲಿ ನಿಮ್ಗೆ ಇವೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ನಿಮ್ಗೆ ಲೋನ್ ಅಪ್ಲಿಕೇಶನ್ ಸಹಿತ ಮಾಡಿಕೊಡ್ತಾರೆ. ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅಥವಾ ತಾಲೂಕುಗಳಲ್ಲಿ ಕೂಡ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಗರ ಜೀವನೋಪಾಯ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಮಾಡ್ತಾ ಇದೆ ಸರ್. ತುಂಬಾ ಒಳ್ಳೇದು ರಾಜ್ಕುಮಾರ್ ಅವರೇ, ಪ್ರಧಾನಮಂತ್ರಿಗಳು ಬಹಳ ಒಂದು ದೂರದರ್ಶಿತ್ವದ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಆ ಮೂಲಕ ಅಸಂಘಟಿತ ವಲಯದ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಆತ್ಮನಿರ್ಭರತೆಯ ಜೀವನವನ್ನು ಮಾಡಬೇಕು ಅನ್ನುವ ನೆಲೆಯಲ್ಲಿ ಈ ರೀತಿ ಒಂದು ಆರ್ಥಿಕ ನೆರವನ್ನು ನೀಡಿ ಒಂದು ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಯೋಜನೆಯನ್ನು ಪ್ರಾರಂಭಿಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಇರುವುದರಿಂದ ಯಾರು ಬೀದಿ ಬದಿ ವ್ಯಾಪಾರಿಗಳು ಇನ್ನೂ ಕೂಡ ಇಂತಹ ಒಂದು ಸೌಲಭ್ಯ ಪಡೆದಿಲ್ಲ ಅವರೆಲ್ಲ ಆ ಒಂದು ಅರ್ಜಿಯನ್ನು ಸಲ್ಲಿಸಿ ಇದಕ್ಕೆ ಫಲಾನುಭವಿಗಳು ಆಗಲಿ ಅಂತ ಆಶಿಸಿದ ಇಷ್ಟೊತ್ತಿನ ತನಕ ಮಾಹಿತಿ ನೀಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್ ತಮಗೂ. ಇದುವರೆಗೆ ಪ್ರಧಾನಮಂತ್ರಿ ಸ್ವನಿಧಿ ಆತ್ಮನಿರ್ಭರ್ ಯೋಜನೆ ಕುರಿತು ಕಲಬುರಗಿ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನದ ವ್ಯವಸ್ಥಾಪಕರಾದ ರಾಜ್ಕುಮಾರ್ ಗುತ್ತೇದಾರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಶೋಭಕ ಬಾರಪ್ಪ ರಾಜಣ್ಣ. ಅಲ್ಲ ಅನ್ನಂಗದು ಆಕಳಿಗೆ ಏನಾಗಿದೆ, ಪಟ್ಟಿ ಕಟ್ಟಿದೆ. ಹೌದಪ್ಪ, ಅದಕ್ಕೊಂದ್ ಸ್ವಲ್ಪ ಗಾಯ ಆದಂಗಾಗ್ಯದ. ನಿನ್ನೆ ದವಾಖಾನೆಗೆ ಕರ್ಕೊಂಡು ಹೋಗಿ ಬಂದಿನಿ. ಪಟ್ಟಿ ಕಟ್ಟಿ ಅದೇನೇನೋ ಹಾಕಿ ಪಟ್ಟಿ ಕಟ್ಟಿ ಕುಡ್ಸಾರ ನೋಡಿ. ಗುಳಿಗೆ ಕೊಟ್ಟಾರ, ಗೋಲಿ ಕೊಟ್ಟಾರ, ಮತ್ತೊಂದಿಷ್ಟು ಔಷಧ ಕೊಟ್ಟಾರ, ಏನೋ ಹಚ್ಚಬೇಕಂತ ಹೇಳಿ. ಗಾಯಕ್ ಹಚ್ಚಲಿಕ್ಕಂತ ಹೇಳಿ ತೊಳೆದು ಹಚ್ಚರಿ ಅಂತ ಹೇಳ್ಯಾರ. ಬಿಸಿ ನೀರ್ ಹಾಕಿ ತೊಳೆದು ಒಂಚೂರು ಮುಂಜಾನೆ ಸಂಜೆಗೆ ಹಚ್ಚರಿ ಅಂತ ಹೇಳ್ಯಾರ. ಕೊಟ್ಟ ಮಾಡ್ಲಿಕ್ಕೀವ್ ನೋಡಪ್ಪ. ಅದಕ್ಕೆ ನೀನ್ ಮಾರಿ ಸಣ್ಣದಾಗಿದ. ಹೌದು, ಮತ್ತೆ ಈಗ ಮನೆಯಾಗ ನಮ್ ಜೊತೆಗೆ ದನಗಳಿರ್ತಾವ ಅಂದ್ರೆ ನಮ್ ಮನೇದೊಂದು ಮೆಂಬರ್ ಇದ್ದಂಗಪ್ಪ. ಇದು ಆಗಿದೆ ಬರೋಬ್ಬರ, ಅದಕ್ಕೆ ಸ್ವಲ್ಪ ಬ್ಯಾಸರ ಅನಿಸ್ಲಿಕ್ಕತ್ತಾವ. ನೋಡು ಶೋಭಕ, ಈ ಒಂದು ವಿಚಾರ ಏನದಲ್ಲ, ನಮಗ ಎಲ್ಲರ ಬಳಿ ಬರಬೇಕು ಅಂತಂದ್ರ ನಮ್ ಸುತ್ತಮುತ್ತಲು ಏನೋ ಪ್ರಾಣಿಗಳು ಇರ್ತಾವ, ನಾವ್ ಯಾವ್ದ್ರ ಜೊತೆಗೆ ನಾವು ಬದುಕ್ತೀವಿ ನೋಡು. ಅವಕ್ಕೆ ಏನಾರ ಆದ್ರೆ ನಮ್ಗಾಗ್ಯದ ಅನ್ನೋಂಗ ನಾವು ಖರೀನೆ ಹಂಗೆ ಅನಿಸ್ಲಿಕ್ಕತ್ತದ. ನನಗೆ ಆಗ್ಯದೇನೋ ಅನ್ನೋ ಹಂಗ ಆಗ್ಲಿಕ್ಕತ್ತದ ನನಗ. ಅದ್ ತಿರ್ಗಾ ಮುರಿಗೆ ಹೋಗೋದ ಮಲ್ಕೊಂಡದ ಇಲ್ಲ ನೋಡೋದು, ತಿಂದದ ಇಲ್ಲ ನೋಡೋದು, ಬೆನ್ ಮೇಲೆ ಕೈ ಆಡ ಬ್ಯಾನ್ ಮೇಲೆ ಕೈ ಆಡಿಸೋದು, ಮಾರಿ ಮೇಲೆ ಕೈ ಆಡಿಸೋದು, ಅದು ನೀವು ಬಲ್ಲೋದು, ಅದನ್ನು ಮಾರಿ ಮೇಲೆ ಮಾಡ್ತು ಸುಮ್ನೆ ನೋಡ್ಕೊತ ನಿಂದಿರ್ತ ಕೂಡ್ತದ ಅದು. ಹೌದಿಲ್ಲ, ಅದ್ರ ಮುಖಾನ ಸಣ್ಣದನಿಸ್ತದ. ಅಂತಂದ್ರ ಪ್ರಾಣಿಗಳು ಸಹಿತ ಭಾವನೆಗಳ ಜೊತೆಗೆ ಬದುಕ್ತಾವ ಶೋಭಕ. ಖರೇನೇ ಅದ. ಹೌದೌದು, ಅಂದ್ರ ನಮ್ ಜೊತೆಗೆ ಆಕಳಾಗ್ಲಿ ಎಮ್ಮೆ ಆಗ್ಲಿ ಕುರಿ ಆಗ್ಲಿ ಆಡಾಗ್ಲಿ ಬೆಕ್ಕು ಏನವಲ್ಲ ನಾವು ಒಂಚೂರು ಹಚ್ಕೊಂಡ್ಬಿಟ್ರೆ ಸಾಕು ನೋಡಪ್ಪ ಮನುಷ್ಯರ್ಕಿಂತ ಬಾಳ ಚಂದ ಹಚ್ಚಗೋತಾವ. ಕಪಟಿರೋದಿಲ್ಲ, ಕಪಟೆ ಇರಂಗಿಲ್ಲ. ನಮ್ಗೇನಾರ ಒಂದ್ ಸ್ವಲ್ಪ ತ್ರಾಸ ಆಲಿಕತ್ರು ಅವು ಬಂದ್ ಬಂದ ನಮ್ ಜೊತೆಗೆ ಕುಡ್ತಿರ್ತಾವ. ಅಲ್ಲೇ ಅದ ನಾಯಿ ಬೆಕ್ಕರೆ, ನಾಯಿ ಬೆಕ್ಕರೆ ನೋಡು ಸತತ ಹಿಂದ ಮುಂದ ಕಾಲ್ ಓಡಾಡ್ತಿರ್ತಾವ ನೋಡು. ಹೌದಿಲ್ಲ ಅಂತಂದ್ರ ಎಷ್ಟ ಬರುವಂದು ಹೌದು ಆತ್ಮೀಯತೆ ಭಾವ ಇರ್ತದೆ. ಆದ್ರ ಶೋಭಕ್ಕ ನಿನ್ನಂಗ್ ಹಚ್ಕೊಳ್ಳೋರ ಹಚ್ಕೊಳ್ದಿರೋ ಬಾಳ ಬಂದಿರವ ಹಿಂಗೇನ್ರ ಅದ. ಈಗ ನಾವು ಬಹಳ ಸಲ ನೋಡ್ತೀವಿ ಕೆಲವರು ಏನೋ ಈಗ ಒಂದ್ ಎತ್ತ ಇರ್ತದ ಎಮ್ಮೆ ಇರ್ತದ ಆಕಳ ಇರ್ತದ, ಈಗ ಒಬ್ರು ಇನ್ನೊಬ್ರು ಹೋಗ್ತಾವ ಬೆಳಿ ತಿಂದಿರ್ತಾವ ಅಂತ ನುಕ್ಸಾನ್ ಆಗಿರ್ತದ ಹೋಗ್ತಾವಪ್ಪ ತಿನ್ಲಿಕ್ಕೆ ಅಂತ ಹೇಳ. ಹೌದಿಲ್ಲ ಆದ್ರ ಅದಕ್ಕ ಒಂದು ಮನುಷ್ಯತ್ವ ಬಿಟ್ಟು ನಾವು ಹೊಡಿಬೇಕು ಅಂದ್ರೆ ಏನ್ ಸಿಕ್ಕದ ತಗೊಂಡ್ ಹೊಡಿತಾರಪ್ಪ ಕಟ್ಟಿ ಹಾಕಿ ಹೊಡಿತಾರ. ಆಮೇಲೆ ಏನ್ ಕೊಂಡೋಡಿಗೆ ಅಂತಿದ್ದು ನೋಡಪ್ಪ ಹಳೆ ಮೊದಲಿದ್ದು ಮೊದ್ಲೆಲ್ಲ ಎಂತಿದ್ದು ಕೊಂಡೋಡಿಗೆ ಅಂತ ಹೇಳಿ ಅದ್ರದಾಗ ಹಾಕ್ಬಿಡ್ತಿದ್ರ. ಅಲ್ಲಿ ಹಾಕಿದ್ರಂದ್ರ ಅದಕ್ಕೆ ನೀರಿಲ್ಲ ಊಟ ಇಲ್ಲ ತಿಂದಿಲ್ಲ ಏನು ಇರ್ತಿದಿಲ್ಲ ಅವಕ್ಕ. ಈ ಪುಣ್ಯಕ್ಕೆ ಅವೆಲ್ಲ ಇಲ್ಲ ಹೋಗ್ಬಿಟ್ಟವ. ಹೌದು ಆದ್ರ ನಾನ್ ಅದನ್ನು ಅವಕ್ಕ ಅಂತ ತಿಳಿದಿದ್ ನಮ್ಮ ಹೊಲ ಇನ್ನೊಬ್ರು ಹೊಲ ಅದು ಗುರುತಾಗ್ತದೆ ಗೊತ್ತಾಗಿಲ್ಲ ಏನೋ ಒಂದ್ಸಲ ಆಗಿರ್ತದೆ. ಅದು ಮಾಲಕರಿಗೆ ಹೇಳ್ಬೇಕು ಖರೇನೆ ನೋಡ್ರಿ ನಿಮ್ ಆಕಳ ನಿಮ್ ಎಮ್ಮೆ ನಂಬರ್ ಬಂದ್ ತಿಂದದ ನಮ್ ಬೆಳಿ ನುಕ್ಸಾನ್ ಆಗ್ಯದ ನಿಮ್ದು ಏನಾರ ನುಕ್ಸಾನ್ ಬರ್ಪಾಯ್ ಮಾಲಕರ ಕಡೆ ಮಾಡಿಸ್ಕೊರಿ. ಆದ್ರ ಆ ಮೂಕ ಪ್ರಾಣಿ ಹೊಡೆದ್ರೆ ಏನ್ ಸಿಗ್ತದ. ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ ನೀ ಆಗಳೆಲ್ಲ ಕೊಂಡೋಡಿ ಅಂದಂಗ ಕಟ್ಟಿ ಹಾಕ್ಬಿಡೋ. ಹೌದು ಆ ಮಾಲಕ ಬಂದು ಕೇಳಿ ಬಿಟ್ಕೊಂಡೋರಿ ಅಂದ್ರೆ ಆರಿಲ್ಲ ನೀರಿಲ್ಲ ಏನೂ ಇಲ್ಲ. ಆ ಕಟ್ಟಿ ಹಾಕೋದಕ್ಕಿನ ಮೊದ್ಲೇ ಹೋಗಿ ನಿಮ್ದು ಬರ್ಲಿಕತ್ತದ್ರಿ ನಂಬಲ್ಲಿ ದನಗ ಬಂದು ಹಾಳ್ ಮಾಡ್ಲಿಕತ್ತಾವ ಸ್ವಲ್ಪ ನಿಮ್ ಜೋಪಾನ್ ಮಾಡ್ಕೋರಿ ಅಂತ ಹೇಳ್ಬಿಟ್ರ ಅವರೇ ಬಂದು ಇದ್ ಮಾಡ್ಕೋತಾರಲ್ಲಪ್ಪ. ಆಮೇಲೆ ಇವ್ರ ಆಕಳ ಎಮ್ಮಿ ಒಮ್ಮನು ಬೇರೆ ಹೊಲಕ್ಕೆ ಹೋಗಿಲ್ಲನು. ಹೌದು ಅದನ್ನು ವಿಚಾರ ಮಾಡ್ಬೇಕು ಅದನ್ನ ವಿಚಾರ. ಅದಕ್ಕ ನಮ್ಮ ಒಂದು ತಪ್ಪಿನಿಂದ ನಮ್ಮ ಸಿಟ್ಟು ಪ್ರಾಣಿಗಳ ಮೇಲೆ ಹಾಕಬಾರ್ದು. ಆಮೇಲೆ ಇನ್ನೊಂದ್ಸಲ ನೋಡ್ತಿ ಶೋಭಕ್ಕ ಏನಂತಂದ್ರೆ ಕೆಲವೊಂದ್ಸಲ ಈಗ ನೀ ಆಕಳ ಆರಾಮಿಲ್ಲ ಅದು ಕಟ್ಟಿ. ಹೌದು ಅದು ಹಿಂಗ ಎತ್ತಿಗೆ ಏನಾರ ಆದ್ರೆ ಅದಕ್ಕೆ ನಾವು ಕೆಲಸಕ್ಕೆ ಉಪಯೋಗ ಮಾಡಬಾರ್ದು. ಆರಾಮಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು. ಖರೇನೆ ಇನ್ನೊಬ್ರು ಯಾರೋ ಬಾಜು ಇರ್ತಾರ ನಮ್ ಬಿತ್ತದೇ ಅದ ಅರ್ಜೆಂಟ್ ಕೆಲಸ ಇಟ್ಕೋ ಅದು ಉಪಯೋಗ ಮಾಡಬಾರ್ದು. ಇನ್ನೊಬ್ರ ಕಡೆ ನೋಡಪ್ಪ ನನ್ನ ಎತ್ತಿ ಆರಾಮಿಲ್ಲ ಸ್ವಲ್ಪ ನಿನ್ನ ಎತ್ತಿ ಕೊಡು ಮುಂದ ಇನ್ನೊಂದ್ಸಲ ನಿಮ್ಮಲ್ಲಿ ಕೆಲಸ ಇದೆ ನನ್ನ ಕೊಡ್ತೀನಿ ಅಂತ ಅನ್ಕೋತ ಒಬ್ರಿಗೊಬ್ರು ಇದು ಮಾಡ್ಕೊಂಡು ತಿಳುವಳಿಕೆಯಿಂದ ಹೋಗ್ಬೇಕು ನೋಡಿಲ್ಲ ಅಂದ್ರ ಆರಾಮಿಲ್ಲದ ಎತ್ತಿಗೆ ನಾವು ಒಂದ್ ಅನುಕೂಲ ಮಾಡ್ಕೊಟ್ಟಂಗೆ ಆಗುತ್ತೆ. ಅದು ಜಲ್ದಿ ಏನಾಗುತ್ತೆ ಅಂತಂದ್ರೆ ಆರಾಮಾಗ್ತದೆ ಮತ್ತೆ ಕೆಲಸಕ್ಕೆ ಬರ್ತದೆ. ಹೌದೌದು. ಆಮೇಲೆ ಇನ್ನೊಂದು ಶೋಭಕ ಮತ್ತೇನು ಕೆಲವೊಂದ್ಸಲ ನೋಡ್ತೀವಿ ನಾವು ಈ ಬಂಡಿ ಎಷ್ಟ್ ಆಗ್ಬೇಕು ಕೆಪಾಸಿಟಿ ಪ್ರಕಾರ ಒಂದು ಬಂಡೆ ಒಂದ್ ಕೆಪಾಸಿಟಿ ಒಂದ್ 5 ಕ್ವಿಂಟಲ್ 6 ಕ್ವಿಂಟಲ್ ಚೀಲಗಳ ತರ ರಾಶಿ ಒಯ್ಯೋ ಮುಂದ ಇನ್ನೊಂದ್ ಸಾಮಾನು ಒಯ್ಯೋ ಮುಂದ ಏನಂತಂದ್ರೆ ಆ ಎತ್ತಿಗಳ ನಮ್ ಗುರುತಿರ್ತದೆ ಕೆಪಾಸಿಟಿ ಅದಕ್ಕಿಂತ ಹೆಚ್ಚಿಗೆ ಹಾಕಬಾರ್ದು. ಏನಾದ್ರು ಇರ್ತೇನೋ ವಜ್ಜಿರ್ತದ ನಾವೊಂದ್ ಮ್ಯಾಲ್ ಕೂತಿರ್ತೀವಿ ಅದು ನಡಿಲಿಲ್ಲ ಅಂತಂದ್ರೆ ಮ್ಯಾಲ ಹೊಡಿತೀವಿ ಅಂತಂದ್ರೆ ಕೆಪಾಸಿಟಿ ಮೀರ್ ಮಾಡು ಅಂತಂದ್ರೆ ನಮ್ಗಾರ ಆಗ್ತೇನೋ ನಮ್ಗು ಹಂಗ ಅವಕ್ಕೂ ಆಗೋದಿಲ್ಲ. ಅದಕ್ಕೆ ಆ ರೀತಿ ಮಿತಿ ಮೀರಿ ಹಾಕ್ಬಾರ್ದು. ಆಮೇಲೆ ಏನಂತಂದ್ರೆ ಈ ಸಾಕು ಪ್ರಾಣಿಗಳು ಇರ್ತಾವ ಕೆಲವೊಂದ್ಸಲ ಒಂದೇ ಜಾಗದಾಗ ಕಟ್ಟಿ ಹಾಕ್ತಿರ್ತಾರ. ಹೌದು ಈ ಬ್ಯಾರೆಯವ್ರ ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಮನೆಗೆ ಕಟ್ಕೊಂಡ್ಬಿಡೋದು ಅದನ್ನ ದಿವಸ ಕಟ್ಟಿ ಬಿಡೋದು ಅದ ಏನ್ ಹೋಗ್ತದ ಬಿಡ್ತದ ಆಮೇಲೆ ನೋಡಂಗಿಲ್ಲ ಅದನ್ನ. ಅದು ಸಣ್ಣದಿದ್ದಾಗ ನಮ್ ಬ್ಯಾರೆ ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ಕಟ್ಟಿರ್ತದಲ್ಲ ಅದೇ ರೂಢ ಮಾಡಿಬಿಟ್ಟಿರ್ತಾರಪ್ಪ ಅದನ್ನ. ಹೌದಲ್ಲ ದೊಡ್ಡದಾದ್ರೂ ಅಲ್ಲಿ ಕಟ್ಟಿ ಹಾಕಿದ್ರೆ ಕೆಲಸ ಇರ್ತದ ಅವ್ರಿಗೆ. ಆಮೇಲೆ ಇನ್ನೊಂದ್ ಶೋಭಕ ಕೆಲವೊಂದ್ಸಲ ಪ್ರಾಣಿಗೆ ಕೆಲವೊಂದ್ಸಲ ದೇವರಿಗೆ ಪ್ರಾಣಿ ಬಲಿ ಕೊಡ್ತಿರ್ತಾವ ಬಹಳಷ್ಟು ಅಂತಾವ ಅಂದ್ರೂ ಇದೇನಾರ ಇತ್ತು ಅಂತಂದ್ರೆ ಅದು ಅಪರಾಧ. ಖರೇನೆ ಏನು ಹೌದು ಅಂತ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಂತೂ ನೋಡ್ಲಿಕ್ಕೆ ಆಗುದಿಲ್ಲ ನೋಡಪ್ಪ ಕಣ್ಣಿಂದ. ಕೆಲವೊಂದ್ ಕಡೆ ಕುರಿ ಕೊಡ್ತಾರ ಬಲಿ ಕೊಡ್ತಾರ ಆಮೇಲೆ ಕೋಣಗಳ ಬಲಿ ಕೊಡ್ತಿರ್ತಾರ. ಹೌದು ಅದನ್ನ ನೋಡ್ಬೇಕಂದ್ರೆ ಮನ್ಸು ಬೇಸರ ಆಗ್ತದೆ. ಹೌದು ಇಂಥವು ಮಾಡಬಾರ್ದು. ಆಮೇಲೆ ಇನ್ನೊಂದ್ ಕೆಲವೊಂದ್ರೆ ಪ್ರಾಣಿಗಳನ್ನ ಕೊಲೆ ಮಾಡಿ ಅವುಗಳ ಕೆಲವೊಂದ್ ಚರ್ಮ ಹೌದು ಉಗುರು ಇಂಥವ್ ಮಾರಾಟ ಮಾಡ್ತಾರೆ. ಏನ್ ಹೇಳ್ತಾರ ಅಂತಂದ್ರ ಕೆಲವೊಂದು ಕಾಯ್ದೆ ಒಳಗೆ ಶಿಕ್ಷಾರ ಅಪರಾಧ ಅಂತ ಮಾಡ್ಬಿಟ್ರ. ಆಮೇಲೆ ಇನ್ನೊಂದು ಶೋಭಕ ಏನದು ಕೆಲವೊಬ್ರು ಈ ಪ್ರಾಣಿಗಳಿಗೆ ಕಿರುಕುಳ ಕೊಡ್ತಿರ್ತಾರ ಸುಮ್ನೆ ಚಿಡಾಯಿಸೋದು ಮಾಡೋದು ಮ್ಯಾಲಿಂದ ಕೆಳಗೆ ಹಾಕೋದು ಇವು ಸಹಿತ ಮಾಡ್ಬಾರ್ದು. ಕಿರುಕುಳನು ಕೊಡ್ಬಾರ್ದು. ಆಮೇಲೆ ಪ್ರಾಣಿಗಳನ್ನ ಉದ್ದೇಶ ಪೂರ್ವಕವಾಗಿ ದುರ್ಬಲ ಮಾಡ್ಬಿಡೋದು ಅಂದ್ರೆ ಕೆಲವೊಂದ್ ಏನಂತಂದ್ರೆ ಬಹಳ ದಸ್ಟ್ ಪೋಸ್ಟ್ ಇರ್ತದ ಹೊಡಿಲಿಗೆ ಬರ್ತಿರ್ತದ ಕೆಲವೊಂದ್ ಹಿಂಗಿರ್ತಾವ್ ಅಂತ ಇಟ್ಕೋ. ಹೌದು ಅದಕ್ಕೆ ಮೆತ್ತಗೆ ಮಾಡ್ಬಿಡೋದು ನೋಡ್ ಅದಕ್ಕೆ ನಾವ್ ಮೆತ್ತಗೆ ಮಾಡ್ತೀನಿ. ಒಬ್ಬ ಮಾಲಕನ್ ಬಿಟ್ಟು ಬೇರೆಯವ್ರ ಯಾರನ್ನ ಮುಟ್ಟಿಸ್ಕೊಳ್ತಿರಂಗಿಲ್ಲ. ಅದು ಮುಟ್ಟಿಸ್ಕೊಳ್ತಾರೆ ಉದ್ದೇಶಪೂರ್ವಕ ಮೆತ್ತಿಗೆ ಮಾಡ್ಬಿಡೋದು. ಎಲ್ಲರೇ ಕಾಣಿಸಿದ ಕೂಡಲೇ ಹೊಡೆದ್ ಬಿಡೋದು, ಅದಕ್ಕೆ ಹೊಡೆದ್ ಬಿಡೋದು, ಅಲ್ಲಿ ಇದು ಮಾಡೋದಲ್ಲಿ ಇನ್ನೆಲ್ಲ ಮಾಡ್ತಿರ್ತಾರೆ. ಅಂತವನು ಮಾಡ್ಬೇಡ್ರಿ ಅಂತ. ಆಮೇಲೆ ಪ್ರಾಣಿಗಳ ಕೊಲ್ಲೋದಂತೂ ಇಲ್ಲೇ ಇಲ್ಲ. ಹೌದು, ಅದಕ್ಕ ಇವೆಲ್ಲ ಏನಂತಂದ್ರ 428, 429 ಅಂತ ಐಪಿಸಿ ಸೆಕ್ಷನ್, ಇದ್ರೊಳಗೆಲ್ಲ ಇವು ಕಾನೂನ್ ಪ್ರಕಾರ ಅಪರಾಧ ಅಂತೇಳಿ ಇವೆಲ್ಲ ಮೊದಲೇ ಇದು ಮಾಡಿಬಿಟ್ರ. ಹೌದಲ್ಲ, ಅಂದ್ರ ಅದ್ರ ಪ್ರಕಾರ ಕೇಸ್ ಆಯ್ತು ಅಂತಂದ್ರ ಆ ಒಂದು ಕಾನೂನ್ ಪ್ರಕಾರ ನಮ್ಗ ಶಿಕ್ಷೆ ಆಗ್ತದ. ಅಪರಾಧ ಅಂದ್ರೆ ಶಿಕ್ಷೆ ಆಗೋದಲ್ವಾ? ಯಾವ್ದೇ ಒಂದು ಅಪರಾಧ ಅಂದ್ರೆ ಕಾನೂನು ಪ್ರಕಾರ ಅಪರಾಧ ಇರ್ತದ. ಒಂದು ಐಪಿಸಿ ಸೆಕ್ಷನ್ ಪ್ರಕಾರ ಆ ಸೆಕ್ಷನ್ ನಾವು ಉಲ್ಲಂಘನೆ ಮಾಡೀವಿ, ಅದು ಪ್ರೂವ್ ಆಯ್ತು ಅಂತಂದ್ರೆ ನಮ್ಗದು ಶಿಕ್ಷೆ ಆಗೋದಿಲ್ವಾ? ಅದಕ್ಕ ಇಂಥವೆಲ್ಲ ನಾವು ಮಾಡಬಾರ್ದು. ಕೆಲವೊಂದು ನೋಡ್ತೀವಿ ಶೋಭಕ್ಕ, ಅವು ಹೇಳಬೇಕು ಹೇಳ್ಬಾರ್ದು ತಿಳಿದಿಲ್ಲ. ಕೆಲವರು ಪ್ರಾಣಿಗಳನ್ನ ತಮ್ಮ ಕಾಮದಿದಕ್ಕೆ ಉಪಯೋಗ ಮಾಡ್ಕೋತಿರ್ತಾರೆ, ಇಂಥವು ಮಾಡ್ತಿರ್ತಾರೆ. ಅದಂತೂ ದೊಡ್ಡ ಅಪರಾಧ ಅಂತ ಅನ್ನ ಐಪಿಸಿ ಸೆಕ್ಷನ್ 377 ಅಡಿಯೊಳಗ ಇದಕ್ಕ ಒಂದು ಕೇಸ್ ಬುಕ್ ಮಾಡ್ತಾರ. ಅದಕ್ಕ ನಮ್ಮ ಬಸವಣ್ಣವ್ರ ಏನ್ ಹೇಳು, ದಯ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾರ ಅವರು. ಹೌದಲ್ಲ, ಅವತ್ರ ಜೋಡಿನೇ ನಾವು ಬದುಕಬೇಕಾಗ್ತದೆ. ನಮ್ಮ ಒಕ್ಕಲ್ತನ ನಿಂತಿರೋದೇ ಅವತ್ರ ಮೇಲೆ ನಿಂತಿರ್ತದೆ. ಹೌದು, ಅವನ್ನೇ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗಪ್ಪ? ಮತ್ತೆ ದುಡಿಬೇಕು ಹೆಂಗ, ನಮಗ್ ತಂದು ಹಾಕ್ಬೇಕು ಹೆಂಗ, ಹೊಲದ ಕೆಲಸಗಳಾಗ್ಬೇಕು ಹೆಂಗ, ಅದಕ್ಕೆ ಆರಾಮಿರ್ಲಾರ್ದಾಗ ನಮಗ್ ಹೆಂಗ್ ನಾವು ರೆಸ್ಟ್ ಮಾಡ್ತೀವಿ? ಅದಕ್ಕೆ ನಾವು ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಕೆಲವೊಂದು ಪ್ರಾಣಿಗಳಿಗೆ ಏನಾದ್ರು ಆಪರೇಷನ್ ಬೇಕಾಗಿತ್ತು ಅಂತ ಇಟ್ಕೋ. ಹೌದು ರಜಣ್ಣ, ಅಥವಾ ಕಾಲ್ ಮುರಿದಿರ್ತಾವ್ ಅಂತ ಇಟ್ಕೋ. ನಮ್ ಕಾಲ್ ಮುರಿದ ಏನ್ ಮಾಡ್ತೀವಿ? ಕೈ ಮುರಿದಾಗ ಫ್ರಾಕ್ಚರ್ ಆಗಿರ್ತದ, ಅದಕ್ಕೆ ಬ್ಯಾಂಡೇಜ್ ಹಾಕೊಂಡು ಪ್ಲಾಸ್ಟರ್ ಹಾಕಿ ಅಥವಾ ಎಲ್ಲ ಜೋಡಣೆ ಮಾಡ್ತಾರ, ಆಪರೇಷನ್ ಮಾಡ್ತಾರ. ಹಂಗ ಪ್ರಾಣಿಗಳಿಗೂ ಸಹಿತ ಏನಂತಂದ್ರ ಎಲ್ಲ ಚಿಕಿತ್ಸೆಗಳದಾವ. ಮೊನ್ನೆ ಒಬ್ರು ಬೀದರ್ದ ವೆಟರ್ನರಿ ಕಾಲೇಜ್ ಅದ ನೋಡು, ಅಲ್ಲೊಬ್ರು ಡಾಕ್ಟರ್ ಸಿಕ್ಕಿದ್ರು, ಅವ್ರು ಹೇಳ್ತಿದ್ರು ಬೀದರ್ ವೆಟರ್ನರಿ ಕಾಲೇಜ್ ನೊಳಗ ದೊಡ್ಡ ಒಂದು ಆಪರೇಷನ್ ಥಿಯೇಟರ್ ಇದಂತ ಪ್ರಾಣಿಗಳಿಗೆ ಆಪರೇಷನ್ ಮಾಡ್ಲಿಕ್ಕೆ. ಎಂತ ಬಯಲಾಗಿಲ್ಲ ಆಪರೇಷನ್ ಥಿಯೇಟರ್ನಾಗ ದೊಡ್ಡ ದೊಡ್ಡ ಎತ್ತಿರ್ಲಿ, ದೊಡ್ಡ ದೊಡ್ಡ ಆಕಳಿರ್ಲಿ, ಈ ದೇವಣಿಯಲ್ಲಿ ದುಡ್ಡು ಅಂತವಕ್ಕೂ ಸಹಿತ ಆಪರೇಷನ್ ಥಿಯೇಟರ್ ಒಳಗ ಆಪರೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಅವಕ್ಕೂ ಎಕ್ಸ್ರೆ ತೆಗಿತಾರಂತ, ಎಲ್ಲಿ ಮುರಿದದ ಏನಾಗ್ಯದ ಅಂತ ಮಾಡ್ತಾರಂತ. ಆಮೇಲೆ ಏನಂತಂದ್ರ ಅವಕ್ಕೂ ಮೂತ್ರ ಚಿಕಿತ್ಸೆ ಮಾಡ್ತಾರ, ಬ್ಲಡ್ ಟೆಸ್ಟ್ ಮಾಡ್ತಾರ, ಬೇರೆ ಬೇರೆ ಎಲ್ಲ ಚಿಕಿತ್ಸೆಗಳು ಮಾಡ್ತಾರ. ಮನುಷ್ಯರಿಗೆ ಹೆಂಗ್ ಮಾಡ್ತಾರ ಹಂಗ್ ಪ್ರಾಣಿಗಳಿಗೂ ಮಾಡ್ತಾರ. ಏನು ಅಲ್ಲಿ ನಾವು ಒಯ್ಬೇಕು. ಹೌದು, ಮೊದಲ ನಮ್ಮ ಸುತ್ತಮುತ್ತಲ ಸನಿ ದಂತವಕಾನಿ ಇರ್ತಾವ, ಪಶು ಆಸ್ಪತ್ರೆ ಇರ್ತಾವ ನೋಡು, ಅಲ್ಲಿ ಹೋದ್ರೆ ಡಾಕ್ಟರ್ ಮೊದಲು ಭೇಟಿ ಮಾಡ. ಖರೇನೆ ಸರ, ಹಿಂಗಾಗ್ಯದ. ಒಂದ್ ವೇಳೆ ಅದಕ್ಕೆ ಒಯ್ಲಿಕ್ ಆಗುವಂತಲಾರದಂತ ಪರಿಸ್ಥಿತಿ ಅಂದ್ರ ಡಾಕ್ಟರಿಗೆ ಹೋಗಿ ಭೇಟಿ ಆದ್ರ ಅವ್ರಿಗೆ ಟೈಮ್ ಇದೆ, ಬಂದ್ ನಮ್ತರನ ಬಂದ್ ನೋಡ್ತಾರ. ಕೆಲವೊಬ್ರು ಕಂಪೌಂಡರ್ ಬರ್ತಾರ ಕೆಲವೊಂದ್ಸಲ. ಆಮೇಲೆ ಇನ್ನೊಂದ್ ಹೇಳ್ತಿದ್ರ ಅವ್ರು ಡಾಕ್ಟರ್ ವೆಟರ್ನರಿ ಕಾಲೇಜ್ನವರು, ಅವ್ರ ಬಲ್ಲಿ ಧನ್ವಂತ್ರಿ ಅಂತ ಒಂದು ವಾಹನ ಮಾಡ್ರಂತ, ಮೋಟರ್ ಒಂದು ಆಂಬುಲೆನ್ಸ್ ಅಂತ ಇಟ್ಕೋ. ಆಂಬುಲೆನ್ಸ್ ಆಂಬುಲೆನ್ಸ್ ಏನದು ಈಗ ದೊಡ್ಡದೊಂದು ಎಮ್ಮಿ ಇರ್ತದ. ಹೌದು, ಅದಕ್ಕೆ ಏನೋ ಆಗಿ ಬಿದ್ದು ಬಿಡುತ್ತೆ, ಹೇಳಿಕೆ ಬರುದಿಲ್ಲ. ನೀ ಹೆಂಗ್ ಹೋಯ್ತಿ ಎತ್ತಲಿಕ್ಕೆ ಆಗ್ತದೆ? ಆಗೋದ. ಈ ಧನ್ವಂತರಿ ವಾಹನ ಹೆಂಗ್ ಮಾಡ್ರಂದ್ರ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರ ಅದು ವಾಹನ ಬಂದು ತನಗೆ ಒಂದ್ ಹಿಂಗ್ ಪ್ಲೇಟ್ ಟೈಪ್ ಹೋಗ್ತದಂತ ಕೆಳಗ್, ಆ ಪ್ರಾಣಿ ಕೆಳಗ್ ಸಾವಕಾಶ ಎತ್ಕೊಂಡು ತಾನೇ ಒಳಗ್ ಹಾಕೊಂಡ್ ಬಿಡ್ತದ. ಯಾರು ಬೇಕಾಗಿಲ್ಲ ಅದಕ್ಕೆ, ಯಾರು ಒಬ್ರು ಬೇಕಾಗಿಲ್ಲ, ಅವ್ರ ಡ್ರೈವರೇ ಎಲ್ಲ ಮಾಡ್ತಾರಂತ. ಇದು ಚಲೋ ಅದ ನೋಡಪ್ಪ. ಹೌದಲ್ಲ, ಹೌದು. ನಮ್ಮ ಹಳ್ಳ್ಯಾಗ ಯಾವಾಗ ಬೇಕಾವಾಗ ಬಿದ್ದು ಅಂತಂದ್ರೆ ಯಾರು ನೋಡೋರು ಇರಂಗಿಲ್ಲ, ಏನಿಲ್ಲ, ಟೈಮ್ ಸರಿಯಾಗಿ ದವಾಖಾನೆ ಕರ್ಕೊಂಡು ಹೋಗೋದಾಗಂಗಿಲ್ಲ. ಈಗ ದವಾಖಾನೆ ಟೈಮಿಗೆ ಒಯ್ದಿವಿ ಅಂತಂದ್ರೆ ಚಿಕಿತ್ಸೆ ಬರಬಾರ. ಹೌದು, ಅದಕ್ಕೆ ಅಂತವೆಲ್ಲ ಅದಂತ. ಇಷ್ಟವರಾದ್ರು ಆ ದೊಡ್ಡ ವಾಹನ ಇರ್ತದೆ, ಅದಕ್ಕೆ ಒಂದಿಷ್ಟು ಹೋಗೋಬರ ಖರ್ಚು ಇರ್ತದೆ, ಆ ಖರ್ಚನ್ನ ನಾವು ಕೊಡ್ಬೇಕು ಬಿಡು. ಯಾಕಂದ್ರೆ ದೊಡ್ಡದು ನಾವು ಜೀವನೇ ಕಳ್ಕೊಳ್ಳೋದಕ್ಕಿಂತ ಮೊದ್ಲ ವಾಹನಕ್ಕೆ ರೊಕ್ಕ ಕೊಟ್ರಿ ಏನ್ ತಪ್ಪದಪ್ಪ? ಈಗ ಮೊದಲಿನಂಗ್ ಶೋಭಕ್ಕ ಕಡಿಮೆ ರೊಕ್ಕ ಇಲ್ಲ ಈಗ. ಹೌದು, ಒಂದೊಂದು ಹಾಕೊಂಡ್ರೆ 50,000, 60,000, 1,00,000 ಲಕ್ಷ ಗಟ್ಟಲೆ ಅದಾವಪ್ಪ. 2 ಲಕ್ಷ ಮತ್ತೆ ಎಮ್ಮಿ ನೀ ತೋಡ್ಲಿಕ್ಕೆ ಹೋದ್ರೆ ದೊಡ್ಡ ದೊಡ್ಡದು ಬಹಳ ಕಾಸ್ಟ್ಲಿ. ಹೌದು, ಅದು ಒಂದ್ ಕಳ್ಕೊಂಡಿ ಅಂದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ ಕಳ್ಕೊಂಡಂಗೇನಲ್ಲ. ಹೌದಲ್ಲ, ಒಂದ್ ಕುರಿ ವಿಚಾರ ಮಾಡಿ. ಹೌದು, ಒಂದೊಂದು ಕುರಿಗೆ ದೊಡ್ಡ ರೇಟ್ ಆಗ್ಬಿಟ್ಟವ ಈಗ. ಖರೇನೇ ಇದೆ. ಹೌದಲ್ಲ, ಹೌದು. ಅಂತಂದ್ಮೇಲ ನಾವು ಕಾಳಜಿ ತಗೋನೇಬೇಕು, ಅವಕ್ಕ ಏನಾಗ್ಯದ ಏನ್ ಕಡಿಮೆ ಬೀಳುತ್ತದ. ಆಮೇಲೆ ನಾವ್ ಹೆಂಗ್ ಮನೆಯವರಿಗೆ ಕಾಳಜಿ ಮಾಡ್ತೀವಿ ನೋಡು, ಸ್ವಲ್ಪ ಊಟ ಮಾಡಿದ್ ಕಡಿಮೆ ಆಯ್ತು ಅಂದ್ರೆ ಯಾಕ್ರಿ ಇವತ್ತು ಊಟ ಕಡಿಮೆ ಆಗ್ಯದ ಅಂತಿಲ್ಲ ಮಕ್ಳಿಗೆ, ಯಾಕೋ ಏನಾಗಿದೆ, ಯಾಕೆ ಮಾಡಲಾಗಿದೆ, ಯಾಕೋ ಸುಸ್ತು ಕಾಣಿಸ್ಲಿ. ನಾ ಕೇಳ್ತೀವಿಲ್ಲ, ಮತ್ ಅವ್ರಿಗೆ ಯಾರು ಕೇಳ್ಬೇಕು? ಅದ್ರ ಮುಂದೆ ಹಾಕಿದ್ದ ಆಹಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ತಿಂದದ ಇಲ್ಲ ಇದು ಅಂತ ಹೇಳಿ. ಒಂದು ತಿಂದಿಲ್ಲ. ಹೌದು. ಎರಡನೇದೇನಂತಂದ್ರೆ ಹೆಂಡಿ ಹಾಕಿದಿಲ್ಲ. ಹೌದು. ಡಾಕ್ಟರ್ ನಮಗೂ ಹೋದಾಗ ಏನ್ ಕೇಳ್ತಾರ, ಹಸಿವಾಗಿತ್ತರಿ, ಊಟ ಮಾಡ್ಲಿತ್ತರಿ ಅಂತ ಕೇಳ್ತಾರ. ಆಮೇಲೆ ಬೆಳಿಗ್ಗೆ ಸಾಫ್ ಆಗಿತ್ತು ಎರಡೇ ಕೇಳ್ತಾರ ಮನುಷ್ಯರಿಗೆ. ಹೌದು, ಪ್ರಾಣಿಗಳಿಗೂ ಎರಡೇ ಡಾಕ್ಟರ್ ಕೇಳೋದು. ಹಾಕಿದ್ದು ತಿಳಿತದಿಲ್ರಿ ಮೇವ, ಆಮೇಲೆ ಇದು ಕರೆಕ್ಟ್ ಆಗ್ಲಿತ್ತಲ್ಲ, ಲಘು ಕರೆಕ್ಟ್ ಆಗ್ಲಿತ್ತಲ್ಲೋ, ಆಮೇಲೆ ಹೆಂಡಿ ಕರೆಕ್ಟ್ ಹಾಕ್ಲಿತ್ತ ಅಂತ ಕೇಳ್ತಾರ. ಇವೆರಡ್ರಾಗ ಏನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ಏನೋ ಅದಪ್ಪ,